ಅಲ್ಲದೆ ಬೆನ್ನಿನ ಮೇಲೆ, ಭುಜದ ಮೇಲೆ, ಕಿಬ್ಬೊಟ್ಟೆಯ ಅಡಿಯಲ್ಲಿಯೂ ಕಾಣಿಸ್ತವೆ. ಇದರ ಹತೋಟಿಗಾಗಿ ಕೀಟನಾಶಕಗಳನ್ನು ನಿಯಮಿತವಾಗಿ ಸಿಂಪರಣೆ ಮಾಡಬೇಕು. ಧೂಳು ಚೀಲಗಳು ಮತ್ತು ಬೆನ್ನು ರಬ್ಬರ್ಗಳ ಬಳಕೆ, ವಿಷರಹಿತ ಕೀಟನಾಶಕಗಳನ್ನು ಆಹಾರವಾಗಿ ನೀಡುವುದು, ಪೈರೆಥ್ರಾಯ್ಡ್ ಅಥವಾ ಆರ್ಗನೋಫಾಸ್ಫೇಟ್ ಕಿವಿಯ ರಿಬ್ಬನ್ಗಳನ್ನು ಕೂಡ ಬಳಸಬಹುದು, ಮತ್ತು ಅವರ್ಮೆಕ್ಟಿನ್ ಔಷಧದ ಸಿಂಪರಣೆಯಿಂದ 28 ದಿನಗಳವರೆಗೂ ಯಾವುದೇ ನೊಣಗಳ ತೊಂದರೆ ಇಲ್ಲದಂತೆ ನಾವು ಮಾಡಬಹುದು. ಕೊಟ್ಟಿಗೆ ನೊಣ ಇವು ತುಂಬ ಆಕ್ರಮಣಕಾರಿಯಾದ ನೊಣಗಳಾಗಿದ್ದು ಕಚ್ಚಿದರೆ ಬಹಳ ನೋವಿನಿಂದ ಕೂಡಿರುತ್ತೆ. ಸುಮಾರು 7-8 ಮಿಲಿಮೀಟರ್ನಷ್ಟು ಉದ್ದವಾಗಿರ್ತವೆ. ಎದೆಗೂಡು ಬೂದು ಬಣ್ಣ ಹೊಂದಿರುತ್ತೆ. ಕಿಬ್ಬೊಟ್ಟೆಯ ಅಡಿಯಲ್ಲಿ ಚದುರಂಗದ ಆಟದ ಮನೆಯ ಮಾದರಿಯಲ್ಲಿ ಇರುತ್ತೆ. ಮನೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ನೊಣದ ಆಕಾರವನ್ನೇ ಇವು ಹೊಂದಿರುತ್ತವೆ. ಹೊಟ್ಟೆಯ ಮೇಲ್ಭಾಗದಲ್ಲಿ 4 ಅಡ್ಡಗೆರೆಗಳನ್ನು ಕಾಣಬಹುದು. ಗಂಡು ಮತ್ತು ಹೆಣ್ಣು ನೊಣಗಳು ರಕ್ತವನ್ನು ಉಂಡು ಬದುಕ್ತವೆ. ಇವುಗಳ ಹತೋಟಿಗಾಗಿ ಕೊಟ್ಟಿಗೆ ನೈರ್ಮಲ್ಯ ಅತ್ಯಂತ ಪರಿಣಾಮಕಾರಿ ವಿಧಾನ. ಮೂತ್ರ ಮತ್ತು ಸಗಣಿಯಿಂದ ತೇವವಾಗಿರುವ ಹುಲ್ಲು ಹಾಸಿಗೆಯನ್ನು ಸ್ವಚ್ಛ ಮಾಡಬೇಕು. ಶೇಖರಣೆಗೊಂಡಿರುವ ಹುಲ್ಲು ಮತ್ತು ಕಳೆಯನ್ನು ಕಿತ್ತು ಸ್ವಚ್ಛಗೊಳಿಸಬೇಕು. ಕೀಟನಾಶಕಗಳನ್ನು ಸಿಂಪಡಿಸಬೇಕು. ಅಲ್ಲದೆ ಸಾಧ್ಯವಾದಷ್ಟು ಮಟ್ಟಿಗೆ ನೊಣ ಮೊಟ್ಟೆ ಇಡುವಂಥ ತಾಣಗಳನ್ನು ನಾಶ ಮಾಡಬೇಕು. ಇದಲ್ಲದೆ ಮುಖದ ಮೇಲೆ ಹಾರುವಂಥ ನೊಣ ಅಥವಾ ಸಾಮಾನ್ಯವಾಗಿ ಹೇಳುವಂಥ ಮನೆ ನೊಣ, ಇವು ಕೂಡ ತೊಂದರೆ ಮಾಡ್ತವೆ. ಇವು ಸುಮಾರು 6-8 ಮಿಲಿಮೀಟರ್ ಗಾತ್ರದಲ್ಲಿ ಇರ್ತವೆ. ಇವು ಗಾಢ ಬೂದು ಬಣ್ಣ ಹೊಂದಿರ್ತವೆ. ಇವು ದನದ ಕಣ್ಣುಗಳು ಮತ್ತು ಮೂಗಿನ ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ಕಂಡುಬರ್ತವೆ. ಮುಖದ ನೊಣಗಳು ಸಾಮಾನ್ಯ ನೊಣಗಳಿಗಿಂತ ಗಾತ್ರದಲ್ಲಿ ದೊಡ್ಡದಾಗಿ ಬಣ್ಣದಲ್ಲಿ ಗಾಢವಾಗಿ ಇರ್ತವೆ. ಇವು ಮಕರಂದವನ್ನು ಕುಡಿದು ಜೀವಿಸ್ತವೆ. ಅಲ್ಲದೆ ಮೂಗಿನ ಕಣ್ಣಿನ ಸ್ರಾವವನ್ನು ಕೂಡ ಇವು ಸೇವಿಸ್ತವೆ. ಬಿಸಿಲಲ್ಲಿ ಬಹುತೇಕವಾಗಿ ಮಬ್ಬಾದ ಸಸ್ಯವರ್ಗಗಳಲ್ಲಿ ಇವು ಅಡಿಕೊಂಡಿರ್ತವೆ. ಇವುಗಳ ಹತೋಟಿಗೆ ಕೂಡ ಸುತ್ತಮುತ್ತಲೂ ನೈರ್ಮಲ್ಯ ಕಾಪಾಡಿಕೊಳ್ಬೇಕು. ಹಸುವಿನ ಮೂತ್ರ, ಸಗಣೆ, ಹುಲ್ಲು, ಅರೆಬರೆಯಾಗಿ ತಿಂದಂಥ ಮೇವು ಇವನ್ನೆಲ್ಲ ನಿಯಮಿತವಾಗಿ ಸ್ವಚ್ಛ ಮಾಡಬೇಕು. ಇದರಿಂದ ನೊಣಕ್ಕೆ ಮೊಟ್ಟೆ ಇಡೋದಕ್ಕೆ ಅವಕಾಶ ಇರೋದಿಲ್ಲ. ಕೊಟ್ಟಿಗೆಯ ಗೋಡೆ ಮತ್ತು ಬೇಲಿಗಳ ಮೇಲೆ ದ್ರವ್ಯೌಷಧಿಗಳನ್ನು ಸಿಂಪಡಿಸಬೇಕು. ತಿಪ್ಪೆಯನ್ನು ಒಂದೇ ಕುಪ್ಪೆ ಮಾಡೋದ್ರ ಬದಲು ಸಣ್ಣ ಸಣ್ಣ ಗುಡ್ಡೆಯಾಗಿ ಮಾಡಬೇಕು. ಇದರಿಂದ ಗುಡ್ಡೆಯಲ್ಲಿ ಉಂಟಾಗುವ ಶಾಖದಿಂದ ಒಳಗಿರುವ ಮೊಟ್ಟೆ ಮತ್ತು ಮರಿಗಳು ನಾಶವಾಗ್ತವೆ. ಅಲ್ಲದೆ ಕ್ರಿಮಿನಾಶಕ ಮತ್ತು ಕೀಟನಾಶಕಗಳನ್ನು ಕೂಡ ನೊಣಗಳ ಹತೋಟಿಗಾಗಿ ಬಳಸಬೇಕು. ಯಾವುದೇ ಕಾರಣಕ್ಕೂ ಜಾನುವಾರು ಮನೆಗಳಲ್ಲಿ ನೊಣಗಳ ಬಾಹುಳ್ಯ ಹೆಚ್ಚಾದರೆ ಸೂಕ್ತ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಿ ಅವುಗಳನ್ನು ನಿರ್ಮೂಲನೆ ಮಾಡಬೇಕು. ಇದರಿಂದ ಜಾನುವಾರುಗಳಿಗೆ ಆಗುವಂಥ ಹಾನಿಯನ್ನು ತಪ್ಪಿಸಿ ಪಶುಪಾಲಕರು ಅಧಿಕ ಲಾಭವನ್ನು ಪಡೆಯಬಹುದು. ರೈತ ಬಾಂಧವರೇ, ಇದುವರೆಗೂ ರೈತರಿಗೆ ಸಲಹೆ ಕೇಳಿದ್ದೀರಿ. ಇನ್ನು ಮುಂದೆ ಕೇಳೋಣ ಕೃಷಿ ಗೀತೆಗಳನ್ನು. ಕೃಷಿ ಗೀತೆಗಳು ಕೇಳುವ ಮೊದಲು ಕೆಲವು ಪ್ರಕಟಣೆಗಳು. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು, ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸುಮನ್ ಸುರಕ್ಷಿತ ಮಾತೃತ್ವ ಆಶ್ವಾಸನೆ. ಸುರಕ್ಷಿತ ಗರ್ಭಧಾರಣೆ, ಹೆರಿಗೆ ಮತ್ತು ಪ್ರಸವಾನಂತರದ ಆರೈಕೆಯನ್ನು ಉತ್ತೇಜಿಸಲು ಬಂದಿದೆ ಸುಮನ್ ಯೋಜನೆ. ಯಾವುದೇ ವೆಚ್ಚವಿಲ್ಲದೆ ಉತ್ತಮ ಗುಣಮಟ್ಟದ ವೈದ್ಯಕೀಯ ಶಸ್ತ್ರಚಿಕಿತ್ಸೆ ಮತ್ತು ತುರ್ತು ಆರೈಕೆ ಸೇವೆಯನ್ನು ಒದಗಿಸುವುದು ಸುಮನ್ ಯೋಜನೆ. ಪ್ರತಿಯೊಬ್ಬ ಮಹಿಳೆ ಹಾಗೂ ನವಜಾತ ಶಿಶುಗಳಿಗೆ ಆಶ್ವಾಸನೆ, ಘನತೆ, ಗೌರವಾನ್ವಿತ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತದೆ ಸುಮನ್ ಯೋಜನೆ. ಎಲ್ಲಾ ತಾಯಿ ಮತ್ತು ನವಜಾತ ಶಿಶು ಮರಣವನ್ನು ಅಂತ್ಯಗೊಳಿಸುವುದು ಸುಮನ್ ಯೋಜನೆಯ ಉದ್ದೇಶ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಾನೂನು ಬಾಹಿರ ದತ್ತು ಸ್ವೀಕಾರ ಶಿಕ್ಷಾರ್ಹ ಅಪರಾಧ. ದತ್ತು ಪಡೆಯುವುದು ಒಂದು ಕಾನೂನು ಪ್ರಕ್ರಿಯೆಯಾಗಿದ್ದು, ಜೈವಿಕ ಪೋಷಕರಲ್ಲದವರು ಕಾನೂನುಬದ್ಧವಾಗಿ ಮಗುವನ್ನು ದತ್ತು ಪಡೆದು ಎಲ್ಲಾ ರೀತಿಯಿಂದಲೂ ಮಗುವಿಗೆ ತಂದೆ ತಾಯಿಗಳಾಗುತ್ತಾರೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರ ಪ್ರಕಟಣೆ. ವಿಶೇಷ ಪಾಲನಾ ಯೋಜನೆಯ ಅಡಿಯಲ್ಲಿ ಎಚ್ಐವಿ ಸೋಂಕಿತ ಮತ್ತು ಬಾಧಿತ ಮಕ್ಕಳ ಪೋಷಣೆಗಾಗಿ ಮಾಸಿಕ 1,000 ರೂಪಾಯಿಗಳ ಆರ್ಥಿಕ ನೆರವು ನೀಡಲಾಗುತ್ತದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರ ಪ್ರಕಟಣೆ. ತೇಜ್ ಗರ್ಮಿ ಕೆ ದೌರಾನ್ ದೂಸರೋಂಗೋ ಮದದ್ ಕರ್ನಾ ಹಮಾರಿ ನೈತಿಕ್ ಜಿಮ್ಮೆದಾರಿ ಹೈ. ಘರ್ ಯಾ ಆಫೀಸ್ ಮೇ ಆತೆ ವಿಕ್ರೇತಾ ಯಾ ವಿತರಣ ಕರ್ಮಿಯೋ ಕೋ ಪಾನಿ ಪಿಲಾಯೆ. ಬಾಹರ್ ಕಾಮ್ ಕರ್ನೆ ವಾಲೋಂ ಕೆ ಲಿಯೆ ಘರ್ ಯಾ ಇಮಾರತ್ ಕೆ ಬಾಹರ್ ಪಾನಿ ಕೆ ಮಟ್ಕೆ ಔರ್ ಗ್ಲಾಸ್ ರಖೇ. ವ್ಯಕ್ತಿ ಯಾ ಸಂಸ್ಥಾಯೆ ಪಾನಿ ಛಾಂಚ್ ಯಾ ಶರ್ಬತ್ ಕೆ ಪ್ಯಾವ್ ಬನಾಯೆ. ಆಪ್ ಟೋಪಿ ಜೂತೆ ಛಾತೆ ಇತ್ಯಾದಿ ಕಾ ವಿತರಣ ಭೀ ಕರ್ ಸಕ್ತೆ ಹೈ. ಧೂಪ್ ಮೇ ಸಫರ್ ಕರ್ತೆ ಲೋಗೋ ಪೆ ಪಾನಿ ಕಾ ಛಿಟ್ಕಾವ್ ಉನ್ಕಿ ಯಾತ್ರಾ ಕೋ ಆರಾಮದಾಯ ಬನಾಯೆಗಾ. ಲೋಗೋ ಕೋ ಗರ್ಮಿ ಸೆ ಶರಣ್ ಲೆನೆ ಕೆ ಲಿಯೆ ಛಾಯಾ ವಾಲಿ ಜಗಹ ಬನಾಯೆ. ಪಶು ಪಕ್ಷಿಯೋ ಕೆ ಜಲ್ ಪಾನ್ ಕೆ ಲಿಯೆ ಮಿಟ್ಟಿ ಕೆ ಪಾತ್ರೋ ಕಾ ಸ್ಥಾಪನ್ ಕರೆ. ಆಪ್ಕಿ ಸಹಾಯ ಗರ್ಮಿಯೋ ಮೇ ರಾಹತ್ ಲಾಯೆ. NDMA ಎವಂ IIPHG ದ್ವಾರಾ ಜನಹಿತ್ ಮೇ ಜಾರಿ. ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಕೃಷಿ ಗೀತೆಯನ್ನ. ಸ್ವಭಾವ ದೇ ರೈತ ಬಾಂಧವರೇ, ಇದುವರೆಗೂ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳನ್ನು ಕೇಳಿದೆವು. ಇದೀಗ ಕೇಳೋಣ ಕೆಲವು ಚಿತ್ರಗೀತೆಗಳನ್ನು. ಮೊದಲಿಗೆ ಕೇಳಿ ಸೇವಂತಿ ಸೇವಂತಿ ಚಿತ್ರದ ಗೀತೆ. Bye. ತಾವೀಗ ಕೇಳುತ್ತಿರುವಿರಿ ಸೇವಂತಿ ಸೇವಂತಿ ಚಿತ್ರದ ಮತ್ತೊಂದು ಗೀತೆ. ಹೋಗಿ ಬಾ ನನ್ನ ತವರಿಗೆ ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇದೀಗ ಕೇಳಿ ಜನ್ಮದ ಜೋಡಿ ಚಿತ್ರದ ಗೀತೆ. ಕೋಲು ಮಂಡ ಜಂಗುಮ ದೇವರು ಗುರುವೇ ಕಾರಣ್ಯಕ್ಕೆ ದಯ ಮಾಡವರೇ. ಆಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ, ಅವನು ಒಲಿದ್ರೆ ಕೊರಡು ಕೊಂದ್ರಿ ಬಂಗಾರ ಬಾಳವ್ವ. ಹೌದು, ಅಕ್ರೇ ಮಾ ತಾಯಿ ಭಿಕ್ಷೆ ಹಾಕವ್ವ ಅಂದವನೇ ಮಾದೇವ. ತಾಯಿ ಲಗ್ನ ಆಗದೆ ಇರೋ ಹೆಣ್ಮಗಳು ತಾಯಿ, ಭಿಕ್ಷೆ ನೀಡಿದ್ರೆ ಬಾಳು ಬಂಗಾರ ತಾಯಿ, ಬೈದುಡಿದ್ರೆ ಬಾಳು ಬೂದ್ ಕುಂಬಳಕಾಯಿ ಎಂದವನೇ ಮಾದೇವ. ಚಿಕ್ಕ ಹುಡುಗಿ ಎಲ್ಲ ತಾಯಿ, ಕಂಕಣ ಭಾಗ್ಯ ಬರೋ ಕನ್ಯಾಮಣಿ ತಾಯಿ, ಭಿಕ್ಷೆ ನೀಡಿದ್ರೆ ಸಿರಿ ಸಿಂಗಾರ ತಾಯಿ, ಬೈದುಡಿದ್ರೆ ನಿಂಬಾಳು ಬೆಂಡೆಕಾಯಿ ಎಂದವನೇ ಮಾದೇವ. ಬನ್ನಿ